ದಲ್ಲಿ ರೂಪಾಂತರ ಮಾಡಿರ್ತಾರೆ, ಅಂತ ಬೆಳೆಗಳನ್ನ ನೋಡ್ಕೊಂಡು ಬರ್ಲಿಕ್ಕೂ ಕೂಡ ಉಪಯೋಗಿಸ್ಕೊಳ್ಬಹುದಲ್ಲ. ಆ ಒಂದು ಹೇಗೆ ಅವರು ಮಾಡಿದ್ದಾರೆ ಅಂದ್ರೆ ಅವರ ಪ್ರಗತಿನ ನೋಡ್ಕೊಂಡು ಬರ್ಲಿಕ್ಕೂ ಕೂಡ ಇವ್ರು ಹೋಗ್ಬಹುದಲ್ಲ. ಬಹಳ ಕರೆಕ್ಟ್ ಆಗಿ ಹೇಳಿದ್ರೆ, ನಾವು ಇವಾಗ ಟೂರ್ ಹೋಗೋದು ಅಂತ ಹೇಳುದು, ಅಲ್ಲಿ ಹೋಗೋದಕ್ಕಿಂತ ನಾವು ಪಿಕ್ನಿಕ್ ಹೋಗ್ತಿವಿ, ಗಾರ್ಡನ್ ಗಳಿಗೆ ಹೋಗ್ತಿವಿ, ತೋಟಗಳಿಗೆ ಗಾರ್ಡನ್ ಎಲ್ಲ ಪಾರ್ಕ್ಗಳಿಗೆ ಹೋಗ್ತಿವಿ. ಅದರ ಬದಲು ಪ್ರೋಗ್ರೆಸಿವ್ ರೈತರು ಅಂದ್ರೆ ರೈತ ಪ್ರವಾಸ ಮಾಡಬೇಕು. ಹೌದು, ಇಲ್ಲಿ ಏನಂದ್ರೆ ನಿಮ್ಗೆ ಗೊತ್ತಿದೆ ಸಮಗ್ರ ಕೃಷಿ ಬೆಳೆ ಬರ್ತವೆ. ಅದೇನಂದ್ರೆ ಈ ಬೇಸಿಕಲ್ ಆದ್ರೂ ಸಹ ಅವರಲ್ಲಿ ಒಂದು ಯಾವ್ದನ್ನ ಒಂದು ಬೆಳೆ ಇದ್ದೇ, ಕೋಳಿ ಸಾಕಾಣಿಕೆ ಇರ್ಬೋದು, ಏನಾದ್ರೂ ಇರುತ್ತೆ. ರೈತರು ಏನ್ ಮಾಡ್ಬೇಕು ಈ ಸಮಯದಲ್ಲಿ, ಅಂತ ಒಂದು ರೈತರಿಗೆ ಅಂತ ಪ್ರೋಗ್ರೆಸಿವ್ ರೈತರು ಹೋಗಿ ಅದನ್ನ ನೋಡ್ಕೊಂಡು ಬರೋದು ಬಹಳ ಒಳ್ಳೇದು. ತಮ್ಮ ಹೊಲಕ್ಕೂ ಹೊಂದಿಕೆ ಆಗಬಹುದಾ, ಅಲ್ಲಿ ನೀವು ಹೋಗಿ ನೋಡ್ಕೊ ಬಂದಾಗ ನಿಮ್ಗೆ ವೈಜ್ಞಾನಿಕವಾಗಿ ನಿಮ್ಗೆ ತಿಳುವಳಿಕೆ ಬರ್ತದೆ. ನೀವು ಅದನ್ನ ನೀವು ತಿಳ್ಕೊಂಡು ಅಭ್ಯಾಸ ಮಾಡಿಕೊಂಡು ಮಾಹಿತಿ ತಗೊಂಡು ಮತ್ತೆ ನೀವು ಬಂದ್ರೆ ನಿಮ್ಗೆ ಉಪಯೋಗ ಆಗುತ್ತೆ. ಹೌದು, ಗ್ಯಾರಂಟಿ. ಅಷ್ಟೇ, ಅವ್ರಿಗೆ ಮನರಂಜನೂ ಆಯ್ತು, ವಿಷಯನೂ ತಿಳ್ಕೊಂಡು. ಯಾಕಂದ್ರೆ ಒಬ್ಬ ರೈತರು ಇನ್ನೊಬ್ಬ ರೈತರಿಗೆ ಮಾಹಿತಿ ಕೊಡ್ತಾರೆ, ಬನ್ನಿ ನೋಡಿ ನೀವು ಸ್ವಲ್ಪ ಉಪಯೋಗ ತಗೊಳ್ಳಿ ಅಂತ ಹೇಳ್ತಾರೆ. ಇನ್ನೊಂದು ಡಾಕ್ಟರ್ ಚನ್ನಬಸವಣ್ಣ ಸರ್ ಅವರೇ, ಈಗ ಕೆಲವು ರೈತರು ಈ ಬಾರಿನೇ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂದ್ರೆ ಈಗ ಯಾವುದೋ ಒಂದು ಕೃಷಿ ಪ್ರವಾಸಕ್ಕೆ ಹೋಗ್ಬೇಕಪ್ಪ, ಯಾವುದೋ ಊರಿನ ರೈತರು ಏನೋ ಬೆಳೆ ಬೆಳೆದಿದ್ದಾರೆ, ಏನೋ ಮರಗಳನ್ನು ಬೆಳೆದಿದ್ದಾರೆ, ಇನ್ನೇನೋ ಬೆಳೆದಾರೆ, ಇನ್ನೇನೋ ಹೊಲನ ಯಾವ ತರ ನೀರಿನ ಶೇಖರಣೆ ಮಾಡ್ಕೊಂಡಾರೆ, ಯಾವ್ದೋ ತರದಲ್ಲಿ ಅಂದ್ರೆ ಪ್ರಗತಿಪರ ರೈತರಾಗಿದ್ದಾರೆ, ಅಂತವ್ರ ಕಡೆ ನೀವು ಭೇಟಿ ಮಾಡಬೇಕು ಅಂತ ಇದ್ರೆ ಈ ಬಾರಿ ನೀವು ಮಾಹಿತಿಯನ್ನ ಕಲೆಕ್ಟ್ ಮಾಡಿ, ಅಂದ್ರೆ ಅವ್ರ ಬಗ್ಗೆ ಏನೇನ್ ಬೆಳೆದಿದ್ದಾರೆ ಏನು ಅನ್ನೋದು ಸಂಗ್ರಹ ಮಾಡ್ಕೊಳ್ಬಹುದಲ್ಲ. ಮುಂದಿನ ಬಾರಿ ಅದೇ ಸಂಗ್ರಹ ಮಾಹಿತಿನ ನೀವು ಎಲ್ಲಾ ರೈತರು ಸೇರಿ ಅಥವಾ ನೀವು ಒಬ್ಬರೇ ಹೋಗಿ ಈಗ ರೈತ ಪ್ರವಾಸಕ್ಕೆ ಹೋಗಿ ನೀವು ಅದನ್ನ ನೋಡ್ಕೊಬಂದು ಆ ಅನುಭವನ ನೀವು ಕೂಡ ನಿಮ್ಮ ಹೊಲದಲ್ಲಿ ಇಳಿಸಬಹುದು. ಹೌದು, ಕರೆಕ್ಟ್. ಈಗಾಗಲೇ ನೀವು ಹೇಳಿದಂಗೆ ನಮ್ಮಲ್ಲಿ ಬಹಳಷ್ಟು ಮಾಹಿತಿ ಇದೆ, ನಮ್ಮ ರೈತರುಗಳ ಲಿಸ್ಟ್ಗಳೇ ಇದಾವೆ. ಅಂದ್ರೆ ಒಳ್ಳೊಳ್ಳೆ ಪ್ರೋಗ್ರೆಸಿವ್ ರೈತರುಗಳು ಅವ್ರು ಏನ್ ಬೆಳೆ ಮಾಡ್ತಾ ಇದಾರೆ, ಯಾವ ರೀತಿ ಮಾಡ್ತಾ ಇದಾರೆ. ಫಾರ್ ಎಕ್ಸಾಂಪಲ್ ಕೃಷಿ ಹೊಂಡಗಳು, ಎಷ್ಟೋ ಜನ ರೈತರು ಕೃಷಿ ಹೊಂಡಗಳನ್ನ ತೋಡಿದ್ದಾರೆ. ಆ ಕೃಷಿ ಹೊಂಡಗಳ ನೀರಿಟ್ಟು ಈ ಬೇಸಿಗೆಯಲ್ಲಿ ಒಂದೊತ್ತು ಎರಡು ನೀರು ಕೊಡೋದು ಅಥವಾ ಸ್ಪ್ರಿಂಕ್ಲರ್ ಹಾಕೋದು, ಡ್ರಿಪ್ ಇರಿಗೇಷನ್ ಮಾಡಿ ತೋಟಗಾರಿಕೆ ಬೆಳೆ ಸಮೃದ್ಧಿಯಾಗಿ ಮಾಡ್ತಾ ಇದಾರೆ. ಮೀನು ಕೃಷಿ, ಮೀನು ನೀರನ್ನ ಹೆಂಗ ಶೇಖರಣೆ ಮಾಡ್ತಾ ಇದಾರೆ, ಮೀನು ಕೃಷಿ ಇದೆ, ಹೈನುಗಾರಿಕೆ. ಹೈನುಗಾರಿಕೆ, ರೇಷ್ಮೆ ಉದ್ಯಮ, ಇವೆಲ್ಲ ಉದ್ಯಮಗಳು ಏನಿದಾವೆ. ಇವ್ರು ಹೇಳದಂಗೆ ಬರೀ ಮುಂಗಾರು ಬೇಸಿಗೆ ಆದ ತಕ್ಷಣ ಮುಗಿಯೋದಲ್ಲ ಇವು. ಆಮೇಲೆ ಬಾಳೆ ಬೇಸಾಯ, ಈ ತರಕಾರಿ ಬೇಸಾಯ. ಈಗ ತರಕಾರಿ ಇದು ನೋಡಿ ಸರ್, ಇದು ಸೊಪ್ಪಿನ ಬೆಳೆ ಇದೆಯಲ್ಲ, ಇದು ಯಾವಾಗ್ಲೂ ನಿರಂತರ ಇರುತ್ತೆ, ಮತ್ತೆ ಇದಕ್ಕೆ ನಿರಂತರ ಬೇಡಿಕೆ ಕೂಡ ಇರುತ್ತೆ. ರೈತ ಬಾಂಧವರು ಕಡಿಮೆ ಸಮಯದಲ್ಲಿ ಈ ಒಂದು ಸೊಪ್ಪಿನ ಬೆಳೆಯನ್ನು ಬೆಳೆದು ತಾವು ಕೂಡ ಸಾಕಷ್ಟು ಹಣಕಾಸಿನ ಸೌಲಭ್ಯ ಮಾಡ್ಕೊಳ್ಳೋಕ್ ಅವಕಾಶ ಇದೆ ಇಲ್ಲಿ. ಈಗ ಅದಕ್ಕೆ ನೀವು ಹೇಳಕ್ ಒಂದು ಉದಾಹರಣೆ ಕೊಡಿ. ಈಗ ನಾವು ಟೊಮೆಟೊ ಇದೆ, ಟೊಮೆಟೊ ರೇಟ್ ಎಷ್ಟಪ್ಪ, 15-20, ಬಹಳ ಕಡಿಮೆ ಆಗಿದೆ ರೇಟ್. ಹೌದು, ಅದೇ ಈ ಸಮಯದಲ್ಲಿ ಅವ್ರು ಏನ ಟೊಮೆಟೊ ಹೇಳಿದಂಗೆ ಹೊಂಡ, ಸಣ್ಣ ಹೊಂಡ ಇದ್ದು ನೀರ್ ಕೊಡಕ್ ಸಾಧ್ಯ ಇತ್ತು ಅಂದ್ರೆ ಅವ್ರು ಟೊಮೆಟೊ ಹಾಕೋದ್ರೆ ಇಟ್ಕೊಳ್ಳಿ. ಈಗ ಅದು ಯಾವಾಗ ಬರುತ್ತೆ, ಈ ಬೇಸಿಗೆ ಬರುತ್ತೆ. ಹೌದು, ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಏನ ಟೊಮೆಟೊ ಬಂತು ಅಂದ್ರೆ ಅವ್ರಿಗೆ ಒಳ್ಳೆ ಆದಾಯ. ಅದರಿಂದ ಇಂಥವು ತರಕಾರಿ ನೀವು ಹೇಳ್ದಂಗೆ ಹಸಿರೆಲೆ ಇದನ್ನು ತರಕಾರಿ ಸೊಪ್ಪಿರ್ಬೋದು, ಟೊಮೆಟೊ ಇರ್ಬೋದು, ಬರೀ ಯಾವುದೇ ತರಕಾರಿ ಇರ್ಬೋದು, ಈ ಬೇಸಿಗೆ ಕಾಲದಲ್ಲಿ ಹಾಕ್ದಾಗ ನೀವು ಒಂದೇ ಒಂದಿರ್ತ ರೈತರು ಇಳುವರಿ ಬರಲ್ವ ಅಂತ. ಕರೆಕ್ಟ್, ಅವ್ರಿಗೆ ನಾವೇನ್ ಹೇಳ್ತೀವಿ ಒಂದ್ ಎಕರೆಗೆ 40 ಟನ್ ಬರುತ್ತೆ ಅಂತೀವಿ. ಬೇಡ, ಈ ಬೇಸಿಗೆಯಲ್ಲಿ ಅವ್ರಿಗೆ ಬರೀ 20 ಬರಲಿ, 20 ಬಂದ್ರೆ ಅವ್ರಿಗೆ ಬಹಳ ಆದಾಯ ಆಗುತ್ತೆ. ಅದೇ, ಅದರಿಂದ ಈಗ ನೀರಿನ ಲಭ್ಯತೆ ಕಡಿಮೆ ಆದಾಗ ಕೂಡ ನೀವು ತರಕಾರಿ ಸಸ್ಯಗಳನ್ನು ಬೆಳಿಬಹುದು. ಅಂದ್ರೆ ಈಗ ನುಗ್ಗೆಕಾಯಿ ಬೆಳಿಬಹುದು, ಇದು ತುಂಬಾ ಇದಕ್ಕೆ ಬೇಡಿಕೆ ಇದೆ. ಈಗ ಒಂದು ಕಡ್ಡಿ ಇದೆಯಲ್ಲ ನಮ್ದು, ಇದು ನುಗ್ಗೆಕಾಯಿ ಸರ್, ಒಂದೊಂದು ಕಡ್ಡಿಗೆ 30-40 ರೂಪಾಯಿ ಮಾರ್ತಾರೆ. ಅಂದ್ರೆ ಇದಕ್ಕೆ ಬೇಡಿಕೆ ಜಾಸ್ತಿ ಇದೆ, ಪೂರೈಕೆ ಇಲ್ಲ. ನೀವು ಎಲ್ಲಿಂದ ತಂದು ಮಾರಬಹುದಲ್ಲ, ಸಿಗ್ತಲ್ಲ. ನೀವು ನಾವು ಈಗ ಜನನು ಕೂಡ ತೀರಾ ಅವಶ್ಯಕತೆ ಇದೆ ಅಂತ 10 ರೂಪಾಯಿ ಕೊಡಕ್ ತಯಾರಿದ್ದಾರೆ ಒಂದು ಸಣ್ಣ ಕಡ್ಡಿಗೆ. ಅದು 30 ರೂಪಾಯಿ ಕೊಡ್ಬೇಕಾದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಈಗ ರೈತರು ಈ ಕಡೆ ಲಕ್ಷ ಹಾಕಿದ್ರೆ ಅವಕಾಶ ಇದೆ. ಹೌದು, ಅಂದ್ರೆ ನೀವು ಹೇಳ್ತಾ ಇರೋಂಗೆ ಇದು ನಾವದೇ ಸಮಗ್ರ ಪದ್ಧತಿ, ಕೃಷಿ ಪದ್ಧತಿ ಅಂತ ಬಂದಂಗಾಯ್ತು. ಹೌದು ಸರ್, ಅದೇ. ರೈತರು ವರ್ಷ ಇಡೀ ಬೆಳೆಯನ್ನ ಇಟ್ಕೋಬೇಕು. ಬೆಳೆ ಇಲ್ದ ಇದ್ರು ನೀವು ಹೇಳ್ದಂಗೆ ನುಗ್ಗೆ ಏನಪ್ಪ, ಕೇವಲ 4-6 ಬರುವಂತ ನುಗ್ಗೆ ಇದಾವೆ. ಅದು ಒಂದು ನೀವು ಹಾಕ್ತು ಅಂದ್ರೆ 6 ಬರ್ತೆ, ಯಾವ ಕಾಲದಲ್ಲಿ ಹಾಕ್ಬೋದು. ಈಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಬೇಸಿಗೆಯಲ್ಲಿ ಬರಂಗೆ, ಯಾವಾಗ ರೇಟ್ ಇರುತ್ತೆ ಅವಾಗ ಬರಂಗೆ ನಾವು ಪ್ಲಾನ್ ಮಾಡ್ಕೋ. ರೈತರು ಸ್ವಲ್ಪ ಯೋಚನೆ ಮಾಡಿ ಬುದ್ಧಿ ಉಪಯೋಗಿಸಿ ಯಾವ ರೀತಿ ನಾವು ಬೆಳೆಯನ್ನ, ಸುಮ್ನೆ ಬೆಳೆ ಬೆಳೆಯೋದಲ್ಲ. ಹೌದು, ಎಲ್ಲರೂ ಜೂನ್ ಜುಲೈ ಹಾಕ್ತಾರೆ, ನಾವು ಜೂನ್ ಜುಲೈ ಹಾಕ್ತೀವಿ. ಹಂಗಲ್ಲ, ಅದು ಹಾಕ್ರಿ. ಅದ್ರ ಜೊತೆಗೆ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಸ್ವಲ್ಪ ಮಾಡಿಫೈ ಮಾಡಿ. ಮಾಡಿಫೈ ಅಲ್ಲ, ಈಗ ನೀವು ಕೃಷಿ ಪ್ರವಾಸ ಕೈಗೊಂಡ ಅನುಭವನ ನಿಮ್ಮ ಹೊಲದಲ್ಲಿ ಮಾಡಿ. ಹೌದೌದು, ಕರೆಕ್ಟ್. ನೀವು ಕೃಷಿ ಪ್ರವಾಸ ನೀವು ಮಾಡ್ಲೇಬೇಕು. ನೀವು ರೈತರು ಸ್ವಲ್ಪ ದುಡ್ಡು ಮಾಡಬೇಕು, ಸ್ವಲ್ಪ ಏನು ಜಾಸ್ತಿ ನಿಮ್ಮ ದರ್ಜೆನ ಮೇಲಕ್ಕೆ ಏರಿಸಬೇಕಂದ್ರೆ ನೀವು ದುಡ್ಡು ಮಾಡ್ಲೇಬೇಕು. ದುಡ್ಡು ಮಾಡಕ್ಕೆ ನಿಮ್ಮ ಹೊಲದಲ್ಲಿ ಅವಕಾಶ ಇದೆ ಅಂದ್ರೆ ನೀವು ಪ್ರಗತಿಪರ ರೈತರು. ಅಂದ್ರೆ ಯಾವುದೇ ಒಬ್ಬ ರೈತ ತನ್ನ ಹೊಲದಲ್ಲಿ ಇನ್ನ ಜಾಸ್ತಿ ಉತ್ಪಾದನೆ ಮಾಡ್ತಾ ಇದ್ದಾರೆ, ಆ ಕಡೆ ತಾವು ಹೋಗಿ ಕೃಷಿ ಪ್ರವಾಸ ಕೈಗೊಳ್ಳ್ರಿ. ಕೇವಲ ಮನೋರಂಜನೆ ಮಾಡೋದಲ್ಲ, ಹೀಗೆ ಈ ಕಡೆ ಹೋಗಿ ತಿಳ್ಕೊಬಂದು ಆವಾಗ ನೀವು ಅವ್ರು ಯಾವ ಆ ರೈತರು ಯಾವ್ದು ಒಂದು ಪದ್ಧತಿಯನ್ನು ಅನುಸರಿಸಿಕೊಂಡು ಹೊಲದಲ್ಲಿ ಹೆಚ್ಚಿನ ಒಂದು ಇಳುವರಿ ಅಥವಾ ಏನು ಲಾಭ ಕಂಡುಕೊಂಡಿದ್ದಾರ ಅದನ್ನ ನೀವು ಇಳುವರಿ ಅದನ್ನ ಇಳಿಸಕ್ ಆಗುತ್ತೆ. ನೀವು ಅದನ್ನ ನಿಮ್ಮ ಹೊಲದಲ್ಲಿ ಇಳಿಸಬೇಕು ಅದನ್ನ. ಕರೆಕ್ಟ್, ನೀವು ಹೇಳಿ ಕರೆಕ್ಟ್. ಇದಕ್ಕೆ ನಾವು ರೈತರಿಗೆ ಇವಾಗ ಮಾಹಿತಿ ಬೇಕು ಅಂದ್ರೆ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಬಂದ್ರೆ ಅಲ್ಲಿ ನಮ್ಮಲ್ಲಿ ಬೇಕಾದಷ್ಟು ನಮ್ಗೆ ಏನೋ ಎಕ್ಸ್ಟೆನ್ಷನ್ ಡಿವಿಷನ್ ಐತೆ, ಅಲ್ಲಿ ರೈತರ ಲಿಸ್ಟ್ ಗಳಿದಾವೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ನೀವು ಹೇಳ್ದಂಗೆ ಒಬ್ಬ ರೈತರ ಏನಪ್ಪಾ ಅಂದ್ರೆ ನೀವು ಮಲ್ಬರಿ ಅಂದ್ರೆ ರೇಷ್ಮೆ ಮಾಡ್ಬೇಕು ಅಂತ ಆಗಿತ್ತು ಹಿಪ್ಪುನೇಳೆ ರೈತರು ನಮ್ಮಲ್ಲಿ ಇದಾರೆ, ಅವ್ರನ್ನ ನಾವು ಅವ್ರಿಗೆ ಹೆಸರು ಕೊಡ್ತೀವಿ. ಅಷ್ಟೇ ಅಲ್ಲದೆ ನಾವು ಮೀನು ಸಾಕಾಣಿಕೆ ಮಾಡ್ಬೇಕು ಅಂದ್ರೆ ಮೀನು ಎಲ್ಲಿ ಸಿಗ್ತವೆ, ಯಾವ ರೀತಿ ಮಾಡ್ಬೇಕು. ಇನ್ನೊಂದು ಜೇನ್ ಸಾಕಾಣಿಕೆ ಕೂಡ ಅವಕಾಶ ಇದೆ. ನೀವು ಅಣಬೆ ಬೇಸಾಯ ಮಾಡಬಹುದು, ನೀವು ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡಬಹುದು. ಅದೇ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಕಾಂಪೋಸ್ಟ್ ಕಾಂಪೋಸ್ಟ್ ಅದ್ರ ಬಗ್ಗೆ ಹೇಳ್ತೀನಿ. ಈಗ ಏನು ಅಂದ್ರೆ ರೈತರು ಯಾವ ಸರಿಯಾದ ರೀತಿ ಕಾಂಪೋಸ್ಟ್ ಮಾಡ್ತಾ ಇಲ್ಲ. ಇನ್ನೂ ಒಂದು, ನೀವು ನಿಮ್ಮ ಹೊಲದಲ್ಲಿ ಬಂದಂತ ಈಗ ಏನು ತ್ಯಾಜ್ಯ ಅಥವಾ ಹುಲ್ಲು ಅಂತ ಇದೆ ಅದಕ್ಕೂ ಕೂಡ ನಾವು ಶೇಖರಣೆ ಮಾಡೋ ಒಂದು ಸಮಯ ನೀವು ಇಲ್ಲಿ ಉಪಯೋಗಿಸ್ಕೋಬಹುದಲ್ಲ. ಯಾಕಂದ್ರೆ ಈಗ ಹುಲ್ಲುಗಳಿಗೆ ಬಹಳ ಬೇಡಿಕೆ ಇದೆ. ಎಲ್ಲ ಈಗ ಏನು ಹೈನುಗಾರಿಕೆ ಮಾಡೋ ಒಂದು ಪ್ರಯತ್ನದಲ್ಲಿದ್ದಾರೆ. ಎಲ್ಲ ಕಡೆ ಈಗ ಹುಲ್ಲಿನ ಮೇವಿನ ಒಂದು ಅವಶ್ಯಕತೆ ಇದೆ. ಇದು ಕೂಡ ನೀವು ನೀವೇ ರೈತರಾಗಬೇಕಾಗಿಲ್ಲ, ನೀವು ರೈತರ ಹೊಲದಿಂದ ತಂದ ಶೇಖರಣೆ ಕೂಡ ನೀವು ಮಾಡಬಹುದು. ಒಬ್ರು ಆಸಕ್ತಿ ಇದ್ದವರು ಮಾಡಬಹುದು, ಈ ರೀತಿ ಮಾಡಬಹುದು. ಏನು ಹೈನುಗಾರಿಕೆ ಹೇಳ್ದಂಗೆ ಹಾಲಿನ ಬೆಳೆ ಚೆನ್ನಾಗಿದೆ. ಈಗ ಏನು ಅಂದ್ರೆ ಈಗ ಬೇಸಿಗೆ ಕಾಲದಲ್ಲಿ ನಾವು ಸರಿಯಾಗಿ ನಾವು ಹೈನುಗಳನ್ನ ಸರಿ ಮೇಂಟೈನ್ ಮಾಡ್ತಾ ಇದ್ರೆ ಮತ್ತೆ ಹಸಿರು ಗೊಬ್ಬರ ಕೊಡ್ತಾ ಇದ್ರೆ ನಿಮ್ಗೆ ಗೊತ್ತಾ ಹಾಲಿನ ಪ್ರಮಾಣ ಬಹಳ ಕಡಿಮೆ ಆಗ್ಬಿಡುತ್ತೆ. ಹೌದು, ಅದರಿಂದ ಅವರು ಈಗ ಹೊಂಡಗಳನ್ನ ಕೃಷಿ ಹೊಂಡಗಳು ಡಿಪಾರ್ಟ್ಮೆಂಟ್ಗಳು ಬಹಳಷ್ಟು ಕೊಡ್ತಾ ಇದ್ದಾರೆ, ಸಬ್ಸಿಡಿ ಕೊಡ್ತಾ ಇದ್ದಾರೆ, ಮತ್ತೆ ಅವ್ರು ಮಾಡ್ಕೊಡ್ತಾ ಇದಾರೆ. ಅದರಿಂದ ಮಾಡಿಕೊಂಡು ಅವರು ಬಹಳಷ್ಟು ಇದ್ರ ಉಪಯೋಗ ನಾವು ಪಡ್ಕೋಬಹುದು. ಅದೇ ಅದೇ ಅದೇ, ಇದು ಒಂದಾಯ್ತು. ಈಗ ಮಾಹಿತಿನೂ ಕೂಡ ಅವರಿಗೆ ಸಿಗ್ತದೆ, ತಮ್ಮ ಕೃಷಿ ವಿಶ್ವವಿದ್ಯಾಲಯದ ಸಿಗ್ತದೆ. ಇದಲ್ಲದೆ ರೈತರು ಕೂಡ ಈಗ ಸೋಷಿಯಲ್ ಮಾಧ್ಯಮ ಇರ್ತದೆ, ಯೂಟ್ಯೂಬ್ ಇರ್ತದೆ, ಫೇಸ್ಬುಕ್ ಇರುತ್ತೆ ಅಥವಾ ಇನ್ಸ್ಟಾಗ್ರಾಮ್ ಇರುತ್ತೆ. ಯಾವುದೋ ಒಂದು ತರದಿಂದ ತಾವು ಮಾಹಿತಿಯನ್ನ ತಗೊಂಡ್ರೆ ನೀವು ಅಭ್ಯಾಸ ಮಾಡಿ ನಿಮಗೂ ಕೂಡ ಓ ಇಂಥ ಕಡೆ ಮಾಡ್ತಾರಲ್ಲ ಅನ್ನೋ ಒಂದು ಉತ್ಸಾಹ ಬರುತ್ತೆ. ಅವ್ರ ತರ ಅಲ್ಲದೆ ಇದ್ರು ನಿಮ್ದೇ ತರ ಒಂದು ಪ್ರಯತ್ನನೂ ಕೂಡ ಮಾಡಬಹುದಲ್ಲ. ಹೌದಲ್ಲ. ಇದಲ್ಲದೆ ಡಾಕ್ಟರ್ ಚನ್ನಬಸಣ್ಣ ಅವರೇ, ನಾವು ಈಗ ಕೃಷಿ ಚಟುವಟಿಕೆಗಳು ಮುಗಿದ ನಂತರ ರೈತ ತನ್ನ ಹೊಲದಲ್ಲಿ ಯಾವ್ಯಾವ ಕೆಲಸವನ್ನ ಮಾಡ್ಕೊಳ್ಬಹುದು ಅಂತೀರಾ? ಈಗ ಇನ್ನೊಂದು ಕರೆಕ್ಟ್ ಹೇಳ್ದಂಗೆ ಈಗೆಲ್ಲ ಭೂಮಿ ಖಾಲಿ ಇರ್ತವೆ, ಖಾಲಿ ಇದ್ದಾಗ ಹಾಗೆ ಬಿಡಬಾರ್ದು. ಈಗೆಲ್ಲ ನಿಮ್ಗೆ ಎಲ್ಲ ಗೊತ್ತಿದೆ, ಮಾಗಿ ಉಳುಮೆ ಅನ್ನೋದು ರೈತರು ಚೆನ್ನಾಗಿ ಗೊತ್ತೇ ಗೊತ್ತಿದೆ. ಅಂದ್ರೆ ಏನಪ್ಪಾ ಅಂದ್ರೆ ಬೇಸಿಗೆಯಲ್ಲಿ ಬೆಳೆ ಹಾರ್ವೆಸ್ಟ್ ಆದ್ಮೇಲೆ ಮಾಗಿ ಉಳುಮೆ ಅಂದ್ರೆ ಏನು? ಆಳವಾಗಿ ಉಳುಮೆ ಮಾಡ್ಬೇಕು. ಈಗ ಇದು ಒಂದು ಕ್ವಶನ್ ಏನಪ್ಪಾ, ಪ್ರತಿ ವರ್ಷ ಮಾಡ್ಬೇಕಾ ಅಂತ? ಹಾಗೆ ಬೇಕಾಗಿಲ್ಲ. ಈಗ ನಮ್ಮಲ್ಲಿ ಸುತ್ತ ಕೆಂಪು ಮಣ್ಣು ಇದ್ರೆ ಅವರು 2 ವರ್ಷಕ್ಕೊಂದ್ಸರಿ ಮಾಡಿದ್ರು ಸಾಕು. ಅದೇ ಕಪ್ಪು ಮಣ್ಣು ಇದ್ರೆ 3 ವರ್ಷ ಅಥವಾ 4 ವರ್ಷಕ್ಕೊಂದ್ಸರಿ ಮಾಡ್ಬೇಕು. ಈಗ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆಳವಾಗಿ ಉಳುಮೆ ಮಾಡೋದ್ರಿಂದ ಈಗ ಕರ್ಕೆ ಇದೆ, ಜೇಕು ಇಂಥವೆಲ್ಲ ಇರ್ತಾವಲ್ಲ, ಅದು ಮೇಲ್ಗಡೆ ಬರ್ತದೆ, ಮೇಲ್ಗಡೆ ಬಂದು ಒಣಗ್ತದೆ. ಮೇಲೆ ಒಣಗಾದ್ಮೇಲೆ ಅವ್ರು ಅವಶ್ಯವಾಗಿ ಅದನ್ನು ಎತ್ತಿ ಅದು ಒಂದ್ ಕಡೆ ಸುಡ್ಬೇಕು. ಹೀಗೆ ಮಾಡಿದ್ರೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗುತ್ತೆ. ಇನ್ನೊಂದು ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಅವ್ರಿಗೆ ಡ್ರಿಪ್ ಪೈಪ್ಸ್ಗಳು, ಬಹಳಷ್ಟು ಜನ ಡ್ರಿಪ್ ಹಾಕಿರ್ತಾರಲ್ಲ, ಆ ಪೈಪ್ಗಳು ಇರ್ತವೆ, ಟ್ರೈಪ್ ಹಾಗೆ ಬಿಟ್ಟಿರ್ತಾರೆ, ಅದೆಲ್ಲ ಹಂಗೆ ಒಣಗ್ಬಿಟ್ಟು ಅಥವಾ ಸುಟ್ಟಂಗ ಇದಾವೆ ಹೋಗ್ತವೆ. ಅದ್ರ ಬದಲು ಅದನ್ನ ಒಂದ್ ಕಡೆ ಸುತ್ತಿ ಒಂದ್ ಕಡೆ ಇಡಬೇಕು. ಇಟ್ಟು ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಭೂಮಿಯನ್ನ ನೀವು ಚೆನ್ನಾಗಿ ಉಳುಮೆ ಮಾಡ್ಕೊಳ್ಳೋದು, ಇದೊಂದು ಅದನ್ನ ಕೆಲಸ ಮಾಡ್ಬೇಕಾಗುತ್ತೆ. ಇದಕ್ಕೆ ಈ ರೀತಿ ಮಾಡಿ ಅವ್ರು ಮಾಡಬಹುದು. ಆಮೇಲೆ ಇನ್ನೊಂದೇನು ಹೇಳ್ದಂಗೆ, ಈಗ ಮಾಗಿ ಇವನು ಹೇಳಿದ ಉಳುಮೆ ಮಾಡೋದು, ಇದರಿಂದ ಏನೇನು ಉಪಯೋಗ ಅಂತ ಹೇಳ್ತೀನಿ ಕೇಳಿ. ಅದು ಉಳುಮೆ ಮಾಡೋದ್ರಿಂದ ಒಂದು ಮಣ್ಣಿನ ರಚನೆ ಚೆನ್ನಾಗ್ತದೆ, ಮಾರ್ಪಾಡಾಗುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ಮಣ್ಣು ಚೆನ್ನಾಗೋದ್ರಿಂದ ಮಳೆ ಬಂದಾಗ ನೀರು ಹಿಡಿದಿಟ್ಕೊಳ್ಳುತ್ತೆ, ಮಣ್ಣು ಸವಕಳಿಯಾಗಿ ಹೋಗೋದಿಲ್ಲ. ಆಮೇಲೆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಇರ್ತವೆ, ನಮಗೆ ಬೇಕಾದಂತ ಒಳ್ಳೆ ಸೂಕ್ಷ್ಮ ಜೀವಿಗಳು ಅಂದ್ರೆ ಬೆನಿಫಿಷಿಯಲ್ ಆರ್ಗಾನಿಸಮ್ಸ್ ಅಂತೀವಿ, ಅವೆಲ್ಲ ವೃದ್ಧಿ ಆಗ್ತವೆ, ಹೆಚ್ಚಿಗೆ ಆಗ್ತಾ ಹೋಗ್ತವೆ, ಅವಾಗ ಮುಂದಿನ ಬೆಳೆಗೆ ಅನುಕೂಲ. ಆಮೇಲೆ ನೆಕ್ಸ್ಟ್ ನಾವು ಕಳೆನಾಶಿಗಳೆಲ್ಲ ಸಿಂಪಡಣೆ ಮಾಡಿರ್ತೀವಲ್ಲ, ಆ ಸಿಂಪಡಣೆ ಮಾಡಿದ ಪ್ರಭಾವ ಇರುತ್ತಲ್ಲ, ಅವಾಗ ಕಾಲಕ್ರಮೇಣ ಕಡಿಮೆ ಆಗ್ತದೆ. ಸೊ ಅದೊಂದು ಪಾಯಿಂಟ್. ನೆಕ್ಸ್ಟ್ ಬೇರುಗಳು ಈಗ ಏನಾಗ್ತವೆ ಅಂದ್ರೆ ಈಗ ನಾವು ಯಾವಾಗ ಆಳ ಉಳುಮೆ ಮಾಡಿರ್ತೀವಿ ಮಣ್ಣಿನ ಉದುರುದ್ರಾಗಿರುತ್ತೆ, ಅವಾಗ ಮುಂದಿನ ಮುಂಗಾರು ಬೆಳೆ ತಗೊಂಡಾಗ ಬೇರುಗಳು ಬಹಳ ಚೆನ್ನಾಗಿ ಬೇರ್ ಬಿಡುತ್ತೆ, ಆಳವಾಗಿ ಬೇರ್ ಬಿಡುತ್ತೆ. ಮತ್ತೆ ಕೆಲಸ ಮಳೆ ಬರ್ತಾ ಇದ್ರು ಸಹ ಆಳವಾಗಿ ಬೇರಿರೋದ್ರಿಂದ ಅದು ಗಿಡನೂ ಸಾಯೋದಿಲ್ಲ, ಸಮೃದ್ಧವಾಗಿ ಬೆಳೆಯುತ್ತೆ. ಆಯ್ತು. ಸೊ ಈ ಎಲ್ಲ ಒಂದು ಕೆಲವು ಕಾರ್ಯಕ್ರಮಗಳನ್ನ ಅವರು ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತೀವಿ. ಈಗ ಅವರು ಈ ರೀತಿ ಉಳುಮೆ ಮಾಡ್ಕೊಂಡು ಭೂಮಿ ರೆಡಿ ಇಟ್ಕೊಂಡಿದ್ರು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತಿರೋ ಹಂಗೆ ಮೇ ತಿಂಗಳ 15 ಮೇ ಮಳೆ ಬರುತ್ತೆ. ಅವರು ಮೇ ಮೊದಲನೇ ವಾರದಲ್ಲಿ ಭೂಮಿಯನ್ನು ಸ್ವಲ್ಪ ತಯಾರು ಮಾಡಿ ಇಟ್ಕೊಂಡಿರ್ತೀನಿ ಒಂದು ಕಿವಿ ಮಾತು ಹೇಳ್ತೀರಿ. ಇವ್ರೇನ್ ಮಾಡ್ಬೇಕು, ಮೇ 15 or 20 ಆ ತಿಂಗಳು ಸ್ವಲ್ಪ ಮಳೆ ಬರುತ್ತೆ, ಬಂದಾಗ ಏನ್ ಮಾಡ್ಬೇಕು ಅಂದ್ರೆ ಕೆಲವು ಗೊಬ್ಬರದ ಬೀಜ ಇರ್ತವೆ. ಹೌದು, ಅಂದ್ರೆ ಯಾವ್ದಪ್ಪ ಅಂದ್ರೆ ನಮ್ಗೆ ಇದಿರ್ಬೋದು, ಏನು ಗ್ಲಿರಿಸಿಡಿಯಾ ಇರ್ಬೋದು, ಸಣ್ಣಪ್ಪ ಇರ್ಬೋದು, ಹೌದು, ಇವನ್ ಏನ್ ಮಾಡ್ಬೋದು ಅಂದ್ರೆ ಒಂದು 20 kg ಅಷ್ಟು ಅವ್ರೇನ್ ಮಾಡ್ಬೇಕು ಎರಚ್ ಬಿಡ್ಬೇಕು. ಎರಚಿ ಕುಂಟೆ ಹಾಕ್ಬಿಟ್ರೆ ನಿಜ ಅದು ಮೊಳಕೆ ಬಂದು ಚೆನ್ನಾಗಿ ಬೆಳೀತದೆ ಬೆಳೀತದೆ. ಹೌದು, ಮತ್ತೆ ನಿಮ್ಗೆಲ್ಲ ಗೊತ್ತಾರು ನಮ್ಗೆ ಈ ಕಡೆ ಸುತ್ತಮುತ್ತ ಏನಂದ್ರೆ ಮಳೆ ಬಂದೇ ಬರ್ತದೆ, ಆಗ ಒಂದೇ ಮಳೆ ಬಂತು ಅಂದ್ರೆ ಅದು ಚೆನ್ನಾಗಿ ಬೆಳೆಯುತ್ತೆ. ಅವರು ಈ ಒಂದು ಗಿಡ ಏನಿದೆ ಒಂದು 40-45 ದಿನಕ್ಕೆ ಅದು ಹೂ ಬರಕ್ ಶುರು ಆಗುತ್ತೆ. ಮೊದಲು ಹೂ ಬರಕ್ ಸ್ಟಾರ್ಟ್ ಆದ ತಕ್ಷಣ ಅದ ಮುಗ್ಗೊಡಿಯೋದು. ಮುಗ್ಗೊಡಿಯೋದು ನಮಗೆ ಗೊತ್ತಿದೆ, ಇವಾಗೆಲ್ಲ ನಮ್ಗೆ ರೋಟೋವೇಟರ್ ಸಿಗ್ತವೆ. ಹೌದು, ರೋಟೋವೇಟರ್ ಸಿಕ್ಕ ಅದ್ರಲ್ಲಿ ಹಾಕ್ತು ಅಂದ್ರೆ ಮಣ್ಣು ಒಡೆಸಿರ. ಹೀಗಾಗೋದ್ರಿಂದ ಏನಾಗುತ್ತೆ ಅಂದ್ರೆ ಮುಂದೆ ಅವ್ರು ಏನು ಮುಂಗಾರು ಬೆಳೆ ಹಾಕ್ತಾರೆ ಅದರಲ್ಲಿ ಬಹಳಷ್ಟು ನ್ಯೂಟ್ರಿಯೆಂಟ್ಸ್ ಅಂದ್ರೆ ಇದು ಗೊಬ್ಬರ ಪೋಷಕಾಂಶಗಳು ಕೊರತೆ ಬರೋದಿಲ್ಲ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊರತೆ ಆಗ್ಲಿ ಆ ಕೊರತೆ ಬರೋದಿಲ್ಲ. ಅಷ್ಟೇ ಅಲ್ಲದೆ ಅವ್ರು ಏನ್ ಗೊಬ್ಬರ ಉಪಯೋಗ ಮಾಡ್ತಾರೆ 25% or 30% ಸೇವ್ ಮಾಡಬಹುದು. ಇದಲ್ಲೇ ಕೆಲವು ರೈತರು ಪಶುಸಂಗೋಪನೆ ಕಡೆನೂ ಕೂಡ ಲಕ್ಷ ಹಾಕ್ಬೋದಲ್ಲ ಡಾಕ್ಟರ್ ಲಕ್ಷ್ಮಣ್ ಅವರೇ? ಈಗಾಗಲೇ ನೀವು ಬಹಳಷ್ಟು ಆಗ್ಲೇ ಕೇಳ್ಬಿಟ್ರಿ ಪಶು ಸಂಗೋಪನೆ ಮಾಡ್ತಾ ಇರೋರು ಏನ್ ಮಾಡ್ಬೇಕು ಅಂತ. ಈ ಪಶು ಅವಾಗ ಈ ಬಿಡು ಇರೋದ್ರಿಂದ ಮೊದಲು ಕೊಟ್ಟಿಗೆಗಳನ್ನ ನಿರ್ವಹಣೆ ಮಾಡೋದು ಬಹಳ ಅವ್ರು ತಿಳ್ಕೊ. ಎಷ್ಟು ಆಕಳು ಕಟ್ತೀರಿ ಅದ್ರ ಮೇಲೆ? ಹೌದೌದು, ಈ ಕೊಟ್ಟಿಗೆ ಇರ್ತದಪ್ಪ. ಹೌದು, ಆ ಕೊಟ್ಟಿಗೆ ಏನ್ ಮಾಡ್ಬೇಕು ಅಂದ್ರೆ ಆ ಕೊಟ್ಟಿಗೆ ಹಸುಗಳನ್ನೆಲ್ಲ ಹೊರಗಡೆ ಬಿಟ್ಟು ಆ ಕೊಟ್ಟಿಗೆಯನ್ನು ಚೆನ್ನಾಗಿ ಶುದ್ಧಿ ಮಾಡ್ಬೇಕು. ಆಮೇಲೆ ನಿಮ್ಗೆಲ್ಲ ಗೊತ್ತಿರೋ ಕೊಟ್ಟಿಗಳು ಕ್ರ್ಯಾಕ್ ಗೊಳ್ಬಿಟ್ಟಿರ್ತವೆ. ಹೌದು, ಅದ್ರಲ್ಲಿ ಹುಳುಗಳೆಲ್ಲ ಇರ್ತವೆ. ಹುಳ ಇರುತ್ತೆ, ಹಾವು ಕೆಲವೊಂದ್ಸರಿ ಸೇರ್ಕೊಂಡ್ಬಿಡ್ತವೆ. ಆ ಕ್ರ್ಯಾಕ್ಸ್ ಇರ್ತವೆ, ಕ್ರ್ಯಾಕ್ಸ್ ಗಳನ್ನೆಲ್ಲ ಮುಚ್ಚಬೇಕು ನಮ್ಗೆ ವೈಟ್ ಸಿಮೆಂಟ್. ಅಂದ್ರೆ ನಿಮ್ಮ ಪಶುಗಳಿಗೆ ಸುರಕ್ಷತೆ ಕೂಡ ನೀವೇ ಕೊಡಬೇಕು. ಹೌದು, ಮೂಕ ಪ್ರಾಣಿಗಳಿರ್ತವೆ, ಕಾಳಜಿ ತಗೊಂಡ್ರೆ ಅವು ನಿಮ್ಮನ್ನ ಕಾಪಾಡ್ತಾವ. ನಮ್ಮನ್ನ ಕಾಪಾಡ್ತವೆ. ಈಗ ಅವನ್ನೆಲ್ಲ ಕ್ರ್ಯಾಕ್ ಗಳನ್ನೆಲ್ಲ ಮುಚ್ಚಿ ನಂತರ ಅದಕ್ಕೆ ನಾವು ಒಂದು ಕ್ರಿಮಿನಾಟಕವನ್ನು ಸಿಂಪಡಣೆ ಮಾಡಬೇಕು. ಈಗ ಪಶುಗಳನ್ನ ಮಕ್ಕಳ ತರ ಪ್ರೀತಿ ಮಾಡಿದ್ರೆ ಅದ್ರದ್ದು ತರಾನೇ ಬೇರೆ. ರೈತ ಬಾಂಧವರು ಈಗ ನಾವು ನೋಡ್ತಿರ್ತೇವಲ್ಲ ಕೆಲವು ಎತ್ತುಗಳನ್ನ, ಎಮ್ಮೆಗಳನ್ನ, ಕೋಣಗಳನ್ನ, ಆಕಳುಗಳನ್ನ ಏನ್ ಪ್ರೀತಿ ಮಾಡ್ತಾ ಇರೋದು ಮಕ್ಕಳ ತರ. ಅವು ಹಾಗೆ ಇವ್ರ ಜೊತೆ ಆಡ್ಕೋತಾನೆ ಇರ್ತವೆ. ಅವು ಆ ತರ ನೀವು ಬೆಳೆಸಬೇಕು. ಹೌದು, ಅಂದ್ರೆ ಕಾಳಜಿಯಿಂದ ಬೆಳೆಸಿದ್ರೆ ಅವು ಕೂಡ ಸಮೃದ್ಧವಾಗಿ ಕುಟುಂಬದ ಸದಸ್ಯರು ಅವರೆಲ್ಲ ಸರ್, ಅವರು ಬೇರೆ ಅಲ್ಲವು, ನಿಮ್ ನಿಮ್ ಕುಟುಂಬದ ಸದಸ್ಯರು. ನಿಮ್ ಕುಟುಂಬದ ಸದಸ್ಯರ ಜೊತೆ ನೀವ್ ಹೇಗಿರ್ಬೇಕು ಹಾಗಿರ್ತೀರಿ. ನಾವು ಅವ್ರನ್ನ ನಮ್ಮ ಸದಸ್ಯರು ಅಂತಾನೆ ನೋಡ್ಕೋಬೇಕು. ಹಿಂದೆ ನೀವು ಕೊಟ್ಟಿಗೆನ ಆದಷ್ಟು ನಿಮ್ಮನೆ ಹತ್ರನೇ ಇಟ್ಕೋಬೇಕು. ಹಿಂದೆ ಇವಾಗ ನಾವು ಉತ್ತರ ಕೆಲವು ಕರ್ನಾಟಕದಲ್ಲೆಲ್ಲ ನೋಡಿದ್ರೆ ಹೌದು ಮನೆಗೂ ಈ ಏನ್ ಕೊಟ್ಟಿಗೆ ಇದೆಯಲ್ಲ ಕೊಟ್ಟಿಗೆ ಅಂತಾನೆ ಇಲ್ಲ, ಅದು ಮನೆ ಒಳಗಡೆ ಸೇರೋಗ್ಬಿಟ್ಟಿದೆ. ಹೌದು, ಆಡಿತ ಮಾಡಿದ್ದಾರೆ. ಹೌದೌದು, ನಾ ಹೇಳ್ದಂಗೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಎಲ್ಲ ಕ್ರ್ಯಾಕ್ ಗಳನ್ನ ಮುಚ್ಚಬೇಕು. ಮುಚ್ಚಾದ್ಮೇಲೆ ಏನ್ ಮಾಡ್ಬೇಕು, ಒಳ್ಳೆ ಒಂದು ಕ್ರಿಮಿನಾಶಕವನ್ನು ಹೊಡಿಬೇಕು, ಹುಳಗಳೆಲ್ಲ ಸಾಯ್ತವೆ. ಹೌದು, ನೆಕ್ಸ್ಟ್ ವೈಟ್ ವಾಷಿಂಗ್, ವೈಟ್ ವಾಶ್. ಇದು ಡಾಕ್ಟರ್ ಎಸ್ ಬಸವಣ್ಣ ಅವರೇ ತಾವ್ ಏನ್ ಹೇಳಿದ್ರಲ್ಲ, ಇದು ಪ್ರತಿಯೊಬ್ರು ಏನು ಕ್ರಿಮಿನಾಶಕ ಹೊಡೆಯೋದು, ನಿಮ್ಮ ಕೊಟ್ಟಿಗೆನ ಶುಚಿತ್ವವಾಗಿ ಇಟ್ಕೊಳ್ಳೋದು ಪ್ರತಿ ರೈತರು ಮಾಡ್ಬೇಕು, ಮಾಡ್ಲೇಬೇಕು. ಏ ನಮ್ಗೆ ಸಮಯ ಇಲ್ಲ ಅಂತ ಹೇಳೋದಲ್ಲ, ಒಂದು ದಿನ ಅದು ನೀವು ಆಕಳನ್ನಾಗ್ಲಿ ಯಾವುದೇ ಪ್ರಾಣಿಗಳನ್ನ ನಿಮ್ ಕೊಟ್ಟಿಗೆಯಿಂದ ಹೊರಗ್ ಕಟ್ಟಬೇಕು. ಈ ಸಮಯದಲ್ಲಿ ನೀವು ಶುಚಿತ್ವ ಇಟ್ಕೊಂಡಿಲ್ಲ ಅಂದ್ರೆ ಮತ್ ನೀವು ಸಣ್ಣ ಪುಟ್ಟ ಅನಾಹುತ ಆಗ್ತದೆ. ಹೌದು, ಮೂಕ ಪ್ರಾಣಿಗಳಿಗೆ ಎಲ್ಲೋ ಒಂದು ಹುಳ ಹೇಳ್ಕೊಳ್ಳೋದಕ್ಕೆ ನೀವು ಹಗ್ಗದಲ್ಲಿ ಕಟ್ ಹಾಕ್ಬಿಡ್ತೀರಿ, ಅವ್ಕ ಹೊರಗಡೆನೂ ಹೋಗಕ್ಕಾಗಲ್ಲ. ಏನೋ ಇದಾದ್ರೆ ನಿಮ್ ಇನ್ಸೂರೆನ್ಸ್ ಅದೇನೋ ಮಾಡ್ತೀರಾ, ಅದಲ್ಲ. ಯಾಕಂದ್ರೆ ನೀವು ಮಕ್ಕಳ ಪಶುನ ಬೆಳೆಸಿರ್ತೀರಲ್ಲ, ಅದು ನೀವು ಹೋಗ್ಬಿಡ್ತದಲ್ಲ, ಜೀವ ಹೋಯ್ತಲ್ಲ ಅಂದ್ರೆ. ಹೌದು, ಅದ್ ಯಾವ್ದೇ ಇರ್ಬೋದು, ಕೋಣ ಇರ್ಬೋದು, ಎಮ್ಮೆ ಇರ್ಬೋದು, ಎತ್ತಿ ಇರ್ಬೋದು, ಮತ್ತೆ ಆಕಳ ಇರ್ಬೋದು. ಆಮೇಲೆ ಮತ್ತೇನಪ್ಪ, ವೈಟ್ ವಾಷಿಂಗ್ ಮಾಡಿ ಈ ಸಮಯದಲ್ಲಿ ನೀವ್ ಹೇಳ್ದಂಗೆ ಎಲ್ಲ ರಾಸುಗಳನ್ನ ಹೊರಗಡೆ ಕಟ್ಟಿರ್ತೀವಿ. ಅಷ್ಟಾದ್ಮೇಲೆ ನಾವು ಎಲ್ಲ ಅವಶ್ಯಕವಾಗಿ ಅದನ್ನ ಬಾಗಿಲನ್ನ ಮುಚ್ಚಬೇಕು, ಕಿಟಕಿಗಳನ್ನೆಲ್ಲ ಬಂದ್ ಮಾಡ್ಬೇಕು. ಅಂದ್ರೆ ನಾವು ಔಷಧಿ ಹೊಡೆದಿರ್ತೀವಲ್ಲ, ಚೆನ್ನಾಗಿ ಔಷಧಿ ಎಲ್ಲ ರೂಮಿನಲ್ಲಿ ವಾಸನೆ ಆಗಿ ಎಲ್ಲಾ ಹುಳುಗಳು ಸಾಯ್ಬೇಕು. ಇದಾದ ನಂತರ ಅದನ್ನ ಬಾಗಿಲನ್ನ ತೆಗೆದು ಒಂದೆರಡು ದಿನ ಗಾಳಿ ಆಡಿ ಎಲ್ಲವೂ ಅಂದ್ರೆ ಏನು ವಾಸನೆ ಇಲ್ದಂಗೆ ಆಗ್ಬೇಕು. ನಂತರ ನಮ್ಮ ಆಕಳುಗಳನ್ನ ಅಲ್ಲಿ ಅದರೊಳಗೆ ಕಟ್ಟಬಹುದು. ಇದು ಒಂದು ಬೇಸಿಗೆಯಲ್ಲಿ ಮಾಡುವಂತದ್ದು ಬಹಳಷ್ಟು ಮುಖ್ಯವಾದ ವಿಚಾರ. ಆಯ್ತು ಡಾಕ್ಟರ್. ನಂತರ ಇನ್ನು ಕೆಲವೊಂದ್ ಎರಡು ಮುಚ್ಚು ವಿಚಾರ ಇದೆ. ಒಂದೇನು ಅಂದ್ರೆ ಈಗ ಬೇಸಿಗೆ ಹೆಚ್ಚು ಇರೋದ್ರಿಂದ ಆಕಳುಗಳನ್ನ ಆಗಾಗ ಮೈ ತೊಳೆಯೋದು ಒಳ್ಳೇದು, ತಂಪಾಗ ನೀರ್ ಹಾಕ್ಬೇಕು. ಅದ್ರ ಮೇಲೆ ತೊಳೆಯೋದು, ನೀರ್ ಹಾಕ್ತಾ ಇರೋದು ಆಗಾಗ ಮಾಡ್ಬೇಕು. ಇನ್ನೊಂದು ಅಂದ್ರೆ ಈಗ ಏನು ಅದು ಶೆಡ್ ಇರ್ತದೆ, ಅದು ಮೇಲ್ಗಡೆ ಬೇಕಾದ್ರೆ ಹುಲ್ಲನ್ನ ಒದಿಸ್ಬೋದು. ಆಮೇಲೆ ಕಿಟಕಿಗಳಿಗೆ ಗೋಣಿ ಚೀಲಗಳು ಕಟ್ಟೋದು, ಆ ಗೋಣಿ ಚೀಲಗಳಿಗೆ ನೀರನ್ನ ಸಿಂಪಡಿಸೋದ್ರಿಂದ ತಂಪಾಗಿರುತ್ತೆ. ಗೊತ್ತಾಯ್ತಲ್ಲ. ಆಮೇಲೆ ಇನ್ನೊಂದೇನಂದ್ರೆ, ರೈತರು ಏನು ಆಕಳದ ಫೀಲ್ಡ್ ಕರ್ಕೊಂಡು ಹೋಗ್ತಾರೆ ಅದನ್ನ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾತ್ರ ಉಪಯೋಗಿಸ್ಬೇಕು, ಮಧ್ಯಾಹ್ನದ ಹೊತ್ತು ನೆರಳಿನಲ್ಲಿ ಕಟ್ಟಬೇಕು. ನಾವು ಕೆಲವರು ನೋಡಿದೀವಿ ಏನಿಲ್ಲ ಹಾಗೆ ಬಿಟ್ಟಿರ್ತಾರೆ ಮಧ್ಯಾಹ್ನದ ಹೊತ್ತು ಮಾಡ್ತಾರೆ, ಪಾಪ ಅದಕ್ಕೆ ಬಹಳಷ್ಟು ತೊಂದರೆ ಆಗುತ್ತೆ. ಬೆಳಿಗ್ಗೆ ಮತ್ತು ಸಾಯಂಕಾಲದ ಹೊತ್ತು ಒಂದು 4 ಗಂಟೆ ಮೇಲೆ ಉಪಯೋಗ ಮಾಡಬೇಕು, ಮತ್ತೆ ಮಿಕ್ಕ ಟೈಮಲ್ಲಿ ಅದನ್ನ ನೆರಳಲ್ಲಿ ಕಟ್ಟಬೇಕು. ಸೊ ಈ ಒಂದು ಕೆಲವು ವಿಚಾರಗಳನ್ನ ಅವರು ಮಾಡಬೇಕಾಗುತ್ತೆ. ಇದಲ್ಲೇ ಗೊಬ್ಬರ ಕಡೆ ರಕ್ಷಣೆ ಮಾಡ್ಕೊಳ್ಳೋಕೆ ಹೆಂಗ್ ಮಾಡಬೇಕು ಕೊಟ್ಟಿಗೆ ಗೊಬ್ಬರನ, ಇದ್ರ ಬಗ್ಗೆನೂ ಹೇಳ್ಬಿಡಿ ಡಾಕ್ಟ್ರೆ. ಇದು ಯಾಕಂದ್ರೆ ನಾನು ಬಹಳ ಕಡೆ ಹೋದಾಗ ಏನಾಗ್ತದೆ ಅಂದ್ರೆ, ಪಾಪ ಎಲ್ಲ ಹೈನುಗಾರಿಕೆ ಮಾಡಿರ್ತಾರೆ, ಆ ಏನು ಸಗಣಿ ಏನ್ ಬರ್ತದೆ ರೋಡ್ ಆ ಕಡೆ ಈ ಕಡೆ ಹಾಕಿರ್ತದೆ, ಚೆಲ್ ಬಿಡ್ತಾರೆ ನೋಡಿ ರೋಡ್ ಆ ಕಡೆ. ಅದು ವಿಪುಲವಾದ ಪೋಷಕಾಂಶಯುಕ್ತವಾದ ಒಂದು ಇದು, ನೀವು ದುಡ್ಡು ಕೊಟ್ಟರು ಅದು ಸಿಗೋದಿಲ್ಲ, ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ ಅದು, ಯಾಕಂದ್ರೆ ತಾಜಾ ಇರ್ತದೆ ಮತ್ತೆ ಅದು ನಿಮ್ಮ ಬೆಳೆಗಳಿಗೆ ತೀರಾ ಅವಶ್ಯಕವಾಗಿರುತ್ತೆ. ಅದನ್ನ ನಾವು ಅಲ್ಲಿ ಇಲ್ಲಿ ಚೆಲ್ಲಿ ನೀವು ಬಳಕೆ ಮಾಡ್ದೇನೆ ಹೊರಗೆ ಚೆಲ್ಲಿದ್ರೆ ಅದು ದೊಡ್ಡ ನಷ್ಟ ನಿಮಗೆ. ಈಗ ರೈತರು ಆ ಕಡೆ ಕಡೆ ರೋಡ್ ಬದಿಗಳು ಹಾಕಿರ್ತಾರೆ, ಅದ್ರಲ್ಲಿ ಏನು ಇರಕ್ಕಿಲ್ಲ, ಬರಬಹುದು ಏನಂದ್ರೆ ಒಂದು ಮಣ್ಣಿದ್ದೆ ಅಂತಾರ, ಅದ ಏನಾಗಿರ್ತದೆ ಮಳೆ ಬಂದಿರ್ತದೆ ಬಿಸಿಲಾಗಿರುತ್ತೆ ಎಲ್ಲಾ ಪೋಷಕಾಂಶಗಳು ಅದೆಲ್ಲ ಕಳ್ಕೊಂಡ್ಬಿಟ್ಟಿರುತ್ತೆ, ಅದನ್ನ ತಗೊಂಡ್ಬಂದು ಹಾಕೋದ್ರಿಂದ ಏನು ಉಪಯೋಗ ಇಲ್ಲ. ಈಗ ನೋಡಿ, ಈಗ ನಾವು ಏನು ಸಾವಯವ ಗೊಬ್ಬರ ಇದೆ ಇವಾಗ ಬಹಳಷ್ಟು ಮುಖ್ಯ. ಇದ್ರಲ್ಲಿ ಇರುವಂತ ಇದೊಂದು ಏನ್ ಹೇಳ್ಬೇಕಾದ್ರೆ, ಹಿಂದೆ ರೈತರು ಅದನ್ನ ಚಿನ್ನ ತರ ನೋಡ್ತಾ ಇದ್ರು. ಸೊ ಅದರಿಂದ ರೈತರು ಅದನ್ನ ಯಾವ ರೀತಿ ನಿರ್ವಹಣೆ ಮಾಡೋ ಅಂತ ನೋಡೋಣ. ಈಗ ಅವರು ಹೈನುಗಾರಿಕೆ ಏನು ಕೊಟ್ಟಿಗೆ ಇರುತ್ತೆ ಅದು ಹತ್ತಿರದಲ್ಲೇನೆ, ಯಾಕಂದ್ರೆ ದೂರ ಆದ್ರೆ ತಗೊಂಡು ಹೋಗಲ್ವಲ್ಲ, ಕರೆಕ್ಟ್. ಸೊ ಹತ್ತಿರದಲ್ಲೇನೆ ಒಂದು ಗುಂಡಿಯನ್ನು ತೊಡ್ಕೋಬೇಕು. ಆ ಗುಂಡಿ ಅದ ಎಷ್ಟು ದೊಡ್ಡದಾನ ಇರಲಿ ಚಿಕ್ಕದಾನ ಅಂದ್ರೆ ಅವ್ರಿಗೆ ರಾಸುಗಳು ಎಷ್ಟಿದೆ ಅದ್ರ ಮೇಲೆ ಹೋಗುತ್ತೆ. ಒಂದು ಸಾಮಾನ್ಯ ಒಂದು 10 ಅಡಿ ಅಥವಾ 15 ಅಡಿ ಉದ್ದ, ಒಂದು 10 ಅಡಿ ಆಗಲ್ಲ, ಒಂದು 5 ರಿಂದ 10 ಅಡಿ ಅಷ್ಟು ಆಳ. ಇಷ್ಟು ಎಲ್ಲಿ ಮಾಡಬೇಕು, ಅವ್ರ ಎತ್ತರವಾದ ಜಾಗದಲ್ಲಿ ಸ್ವಲ್ಪ ಎತ್ತರ ಇರಬೇಕು. ಯಾಕೆ ಎತ್ತರ ಇರಬೇಕು ಅಂದ್ರೆ ಮಳೆ ಬಂದಾಗ ನೀರೆಲ್ಲ ಅದಕ್ಕೆ ಹೋಗಬಾರ್ದು. ಆಮೇಲೆ ಇನ್ನೊಂದು, ನಾವು ಗುಂಡಿ ತೋಡದ ಮೇಲೆ ಕೆಳಗಡೆ ನೀರು ಬಸಿತಾ ಇರಬಾರ್ದು, ಕೆಲವು ಕಡೆ ಏನಾಗ್ತದೆ ಅಂದ್ರೆ ನೀರು ಬಸಿತವೆ ಅಂತ ಕಡೆ ಇರಬಾರ್ದು. ಇಂಥವ್ ಮಾಡಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅವ್ರು ಏನು ಇದು ಬರುತ್ತೆ ಸಗಣಿ ಬರುತ್ತೆ ಅದ್ರದ ಕೊಟ್ಟಿಗೆಯಿಂದ ಏನೇನು ಬರ್ತದಲ್ಲ ತ್ಯಾಜ್ಯ ವಸ್ತುನೆಲ್ಲ ತಗೊಂಡೋಗಿ ಒಂದು ಲೇಯರ್ ಬೈ ಲೇಯರ್ ಆಗ್ತಾ ಹೋಗ್ಬೇಕು. ಒಂದ್ 2 ದಿನ 3 ದಿನ ಆದ್ಮೇಲೆ ಅದ್ರ ಮೇಲೆ ಹುಲ್ಲನ್ನು ಒದಿಸ್ಬೇಕು ಅಥವಾ ಸಣ್ಣದಾಗಿ ಮಣ್ಣಿನ ಪದರೆ ಹಾಕ್ಬೇಕು, ಆಮೇಲೆ ನೀರನ್ನು ಹಾಕ್ತಾ ಇರಬೇಕು. ಸೊ ಈ ರೀತಿ ಮಾಡ್ತಾ ಹೋಗ್ಬೇಕು. ಇದು ನಾವು 1 ತಿಂಗಳು 2 ತಿಂಗಳಿಗೆ ತುಂಬುದು, ತುಂಬುದ ಮೇಲೆ ಅದಕ್ಕೆ ಒಂದು ಮಣ್ಣಿನ ದಪ್ಪವಾದ ಒಂದು ಪದರ ಹಾಕ್ಬೇಕು, ಜನ ನೀರು ಹಾಕಿ ಒಂದ್ ಪದರ ಹಾಕ್ಬೇಕು. ಇದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಈ ಪದರಗಳು ಏನ್ ಹಾಕ್ತಾ ಇರ್ತೀವಿ ಅದರಲ್ಲಿ ಸೂಪರ್ ಫಾಸ್ಫೇಟ್ ಒಂದು 10-15 ಕೆಜಿ ಅಷ್ಟು ಆಗಾಗ ಹಾಕ್ತಾ ಹೋದ್ರೆ ಏನಾಗುತ್ತೆ ನಿಮ್ಗೆಲ್ಲ ಗೊತ್ತಿದೆ, ಈ ರಂಜಕ ಏನಿದೆ ನಾವು ಹಾಕಿದ್ದು ಬೆಳೆಗಳಿಗೆ ಸಿಗೋದಿಲ್ಲ. ಈ ರೀತಿ ನಾವು ಮಾಡೋದ್ರಿಂದ ಇದು ರಂಜಕ ಏನಿದೆ ಕೊಟ್ಟಿಗೆ ಗೊಬ್ಬರದಲ್ಲಿ ಉತ್ಕೃಷ್ಟವಾಗಿ ಚೆನ್ನಾಗಿ ಅದು ಸಿಗಂಗಾಗುತ್ತೆ. ನಾವು ಬೆಳೆಗೆ ಹಾಕಿದ್ರೆ ನಮ್ಗೆಲ್ಲ ಗೊತ್ತಿರ್ಬೋದು ರಂಜಕ ಹಾಕಿದ್ದು ಕೇವಲ 20% ಅಷ್ಟೇ ಮಾತ್ರ ಸಿಗೋದು ಬೆಳೆಗಳಿಗೆ. ಆದ್ರೆ ನಾವು ಈ ರೀತಿ ಮಾಡೋದ್ರಿಂದ ಹಾಕಿದಂತ ರಂಜಕ ಎಲ್ಲ ಬೆಳೆಗಳಿಗೆ ಸಿಗಂಗಾಗುತ್ತೆ, ಅಂದ್ರೆ ಭೂಮಿಯಲ್ಲಿ ಹಿಡಿದಿಟ್ಕೊಳ್ಳೋದಿಲ್ಲ. ಸೊ ಇದು ಬಹಳಷ್ಟು ಒಂದು ಉಪಯೋಗವಾದ ಮಾಹಿತಿ ಇದು. ಸೊ ರೈತರು ಈ ರೀತಿಯಾಗಿ ಅವರು ಕೊಟ್ಟಿಗೆ ಗೊಬ್ಬರವನ್ನ ಮಾಡ್ಕೊಂಡ್ರೆ ಬಹಳ ಉತ್ತಮ. ಇದಲ್ಲದೆ ಮತ್ತೆ ಯಾವ್ದಾದ್ರು ಬೇಸಿಗೆ ಸಮಯದಲ್ಲಿ ರೈತರು ಇನ್ನೊಂದು ವಿಚಾರ ಹೇಳ್ತೀವಿ. ಈಗ ಏನಪ್ಪಾ ಅಂದ್ರೆ ಈಗ ರೈತರು ಇದ್ ಮಾಡಿದಾಗ ಕಳೆಗಳು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರ್ಬೋದು ಎಲ್ಲ ಒಣಗಿರ್ತವೆ. ಇರೋದ್ ಯಾವ್ದಪ್ಪ ಎರಡೇ, ಒಂದು ಕರ್ಕೆ ಮತ್ತು ಜೇಕು, ಗೊತ್ತಾಯ್ತಾ, ಅದೆಲ್ಲೆಲ್ಲಿ ನೀರು ಇರ್ತದೆ ಅಂತ ಕಡೆ ಇರ್ತವೆ. ಮತ್ತೆ ಕಾಂಗ್ರೆಸ್ ಗುಡನು ಬುಡದಲ್ಲಿ ಸೇರ್ಕೊಂಡಿರ್ತವೆ, ಆಯ್ತು ಜೀವ ಇರ್ತದೆ ಜೀವ ಇರ್ತದೆ, ಅದನ್ನ ಬೇಕಾದ್ರೆ ನಾವು ಹೆಂಗಾರ ಬಿಸಿಲಿಗೆ ಒಣಗಿರ್ತದೆ, ಅದು ಮಳೆ ಬಂದ ತಕ್ಷಣ ಚಿಗುರು ಬಿಡ್ತದೆ. ಈಗ ಏನು ಅಂದ್ರೆ ಈಗ ಕರ್ಕೆ ಮತ್ತು ಜೇಕು ಏನಾದ್ರೂ ಚೆನ್ನಾಗಿ ಚಿಗುರಿತ್ತು ಅಂದ್ರೆ ಈಗ ಅವ್ರು ಅದೇನಪ್ಪ ಪ್ಯಾಚಿ ಎಲ್ಲ ಅಲ್ಲಲ್ಲಲ್ಲಿ ಇರುತ್ತೆ, ಅವ್ರು ಏನ್ ಮಾಡ್ಬೇಕು ಅಂದ್ರೆ ಈಗ ಅವರು ಅದನ್ನ ಆಳವಾಗಿ ಉಳುಮೆ ಮಾಡಿ ಅಥವಾ ತೋಡಿ ತೆಗಿಬಹುದು. ಒಂದು ಅಲ್ಲಪ್ಪ ಅದಾಗಲ್ಲ ಅಂದ್ರೆ ಎರಡನೇ ದಿನಪ್ಪ ಔಷಧಿ ಸಹ ಹೊಡಿಬಹುದು. ಈಗ ನಮ್ಗೆ ನಿಮ್ಗೆಲ್ಲ ಗೊತ್ತಿರೋ ಗ್ಲೈಫೋಸೇಟ್ ಅಂತ ಔಷಧಿ ಸಿಗುತ್ತೆ, ಅದ್ರಲ್ಲಿ 2 ಇದೆ. ಒಂದು ಗ್ಲೈಫೋಸೇಟ್ ಅಲ್ಲಿ ಒಂದು 41% ಅಂತ ಒಂದು ಬರುತ್ತೆ, ಒಂದು 71 ಬಂತು. ಇವಾಗ 41% ಅಂದ್ರೆ ಎಣ್ಣೆ ಲಿಕ್ವಿಡ್ ಇರ್ತದೆ, ಅದೇನನ್ನ ಉಪಯೋಗ ಮಾಡಬೇಕು 15 ml 1 ಲೀಟರ್ ನೀರಿಗೆ, ಇದರ ಜೊತೆಗೆ ಒಂದು 8 ಅಥವಾ 10 ಗ್ರಾಮ್ ಅಷ್ಟು ಯೂರಿಯಾ ಮಿಕ್ಸ್ ಮಾಡಿ ಈ ಎಲ್ಲೆಲ್ಲಿ ಹುಲಸಾಗಿ ಬೆಳೆದಿರುತ್ತಲ್ಲ ಕಕ್ಕೆ ಮತ್ತು ಜೇಕು ಅದ್ರ ಮೇಲೆ ಸಿಂಪಡಣೆ ಮಾಡಿ. ಇನ್ನೊಂದು ಅಂದ್ರೆ ಪುಡಿ ಸಿಗುತ್ತೆ, ಗ್ಲೈಫೋಸೇಟು 71%. ಇದೇನು ಪುಡಿ ಅಂದ್ರೆ ಇದನ್ನ ಕೇವಲ 8 ಗ್ರಾಮ್ ಸಾಕು, 8 ಗ್ರಾಮ್ ಅನ್ನ 1 ಲೀಟರ್ ಮಿಕ್ಸ್ ಮಾಡಿ ಇದಕ್ಕೆ ನೀವು ಯೂರಿಯಾ ಹಾಕಿದ್ರೆ ಪರವಾಗಿಲ್ಲ, ಯಾಕಂದ್ರೆ ಅದರಲ್ಲಿ ಇರುತ್ತೆ ಅಮೋನಿಯಂ ಸಲ್ಫೇಟ್ ಅದರಲ್ಲಿ ಇರುತ್ತೆ. ಸೊ ಅದರಿಂದ ಇಷ್ಟು ಮಾಡಿ ಅದನ್ನ ಎಲ್ಲೆಲ್ಲಿ ಗರ್ಕೆ ಜೇಕಿದೆ ಅದ್ರ ಮೇಲೆ ಸಿಂಪಡಣೆ ಮಾಡಬೇಕು, ಸಿಂಪಡಣೆ ಮಾಡಿದ್ರೆ ಅದು ಸಾಯ್ತದೆ. ಇನ್ನೊಂದು ವಿಚಾರ ಏನು ಅಂದ್ರೆ ನಮ್ಮಲ್ಲಿ ಏನು ಬೋರ್ವೆಲ್ ಇತ್ತು ಹಂಗೆಲ್ಲ ಇತ್ತು ಅಂದ್ರೆ ಅದು ಗರ್ಕೆ ಜೇಕು ಎಲ್ಲೆಲ್ಲಿ ಒಣಗಿದ್ರು ಸಹ ಎಲ್ಲೆಲ್ಲೆಲ್ಲಿ ಇರುತ್ತೆ ನಮ್ಗೆ ಗೊತ್ತಿರ್ತದೆ, ಆ ಜಾಗಕ್ಕೆಲ್ಲ ನೀರು ಹಾಕ್ಸ್ಬೇಕು, ನೀರು ಹಾಕಿಸಿ ಅದು ಬೆಳೆಯಂಗ್ ಮಾಡಬೇಕು. ಅದು ಬೆಳೆದ ಮೇಲೆ ಈ ರೀತಿ ನಾನು ಹೇಳಿದ ಔಷಧಿ ಹೊಡಿತು ಅಂದ್ರೆ ಅವ್ರ ಮುಂದಿನ ಬೆಳೆಗೆ ಕರ್ಕೆ ಮತ್ತು ಜೇಕಿನಿಂದ ಆಗುವಂತಹ ಒಂದು ಹಾನಿಯನ್ನ ಕಂಪ್ಲೀಟ್ ಆಗಿ ತಡೆಗಟ್ಬೋದು, ಇದು ಮಾಡಬಹುದು. ಇನ್ನೊಂದೇನು ಅಂದ್ರೆ ಇನ್ನೊಂದು ವಿಚಾರ ಹೇಳೋದು ಮತ್ತೆ ಈಗ ಕಾಲುವೆಗಳನ್ನ ಇದ್ ಮಾಡೋದು, ಈಗ ಎಲ್ಲರೂ ಅಷ್ಟೇ ಯಾವತ್ತೂ ಅಷ್ಟೇ ಕಾಲುವೆಗಳನ್ನ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ನಮ್ಮ ಮರಿಬಾರ್ದು. ಈಗ ನಾವು ಒಂದು ಎರಡು ಅದ್ರಲ್ಲಿ 2 ಕಾಲುವೆ ಬರ್ತೇವೆ, ಒಂದು ನೀರನ್ನ ಕೊಡುವಂತ ಕಾಲುವೆ, ಇನ್ನೊಂದು ನೀರು ಏನು ಬಸಿ ಅಂತ ಕಾಲುವೆ, ಎರಡು ಬಾಳೆ ಬಸಿಯ ಕಾಲುವೆಗಳು ನಾವು ಯಾರನ್ನು ಅದನ್ನ ನೋಡೋದೇ ಇಲ್ಲ, ಯಾಕಂದ್ರೆ ನಾವು ನೀರು ಕೊಟ್ಟ ಮೇಲೆ ಅದು ಸರಿಯಾದ ರೀತಿಯಲ್ಲಿ ಬಸಿದು ಹೋಗ್ತಾ ಇದ್ರೆ ನಿಮ್ಗೆಲ್ಲ ಗೊತ್ತಿದೆ ಸೌಳು ಜೌಳ ಆಗುತ್ತೆ, ಆಮೇಲೆ ನೀರು ಗಿಡಗಳು ಸರಿಯಾಗಿ ಬರೋದಿಲ್ಲ ಅಂದ್ರೆ ಉಸಿರು ಕಡ್ದಂಗೆ ಆಗುತ್ತೆ. ಹಾಗಾಗಿ ರೈತರು ಏನ್ ಮಾಡ್ಬೇಕು ಅಂದ್ರೆ ಈ ಏನು ಬಸಿಗಾಲುವೆ ಇದೆ, ಬಸಿಗಾಲುವೆಯಲ್ಲಿ ನಮ್ಗೆ ಸಾಮಾನ್ಯವಾಗಿ ಟೈಫಾ ಅಂತ ಬರ್ತದೆ ಅಥವಾ ಜಾಲಿ ಬರ್ತದೆ ಮತ್ತೆ ಯಾವ್ದೇ ತರ ಹುಲ್ಲಿ ಬಂತು ಅಂದ್ರೆ ಇದಕ್ಕೆ ನಾನು ಹೇಳ್ದಂಗೆ ಗ್ಲೈಫೋಸೇಟ್ ಹೊಡೆದು ಅದನ್ನ ಕಂಟ್ರೋಲ್ ಮಾಡಬಹುದು, ಮತ್ತೆ ಜೆಸಿಬಿ ಸ್ವೀಟ್ ಆಳ ಮಾಡಿ ಅದರಲ್ಲಿ ನೀರು ಬಸಿದು ಹೋಗಂಗ್ ಮಾಡ್ಬೇಕು. ಅದೇ ರೀತಿ ನಾವು ನೀರ್ಗಾಲುವೆನು ಸಹ ನಾವು ಕ್ಲೀನ್ ಮಾಡಬೇಕು. ಈ ರೀತಿ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮುಂದೆ ನಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. ನಾವು ನೀರು ಕೊಟ್ಟದ್ರಲ್ಲಿ ನೀರೇನ್ ಕೊಡ್ತೀವಿ ಅದು ಬಹಳಷ್ಟು ನೀರು ಬೆಳೆಗಳಿಗೆ ಸಿಗ. ತುಂಬಾ ಸಂತೋಷ ಡಾಕ್ಟರ್ ಚನ್ನಬಸವಣ್ಣ ಸರ್ ಅವರೇ. ಪ್ರಸ್ತುತ ರೈತ ಬಾಂಧವರು ಕೃಷಿಯ ಹೊರತಾದ ಕೃಷಿ ಚಟುವಟಿಕೆಗಳನ್ನು ಯಾವುದು ಅನ್ನೋದ್ರ ಕುರಿತು ನಮ್ಮ ರೈತರಿಗೆ ಅತಿ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದರೆ ತಮಗೆ ಇನ್ನೊಮ್ಮೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ತಮ್ಮ ಫೋನ್ ಸಂಖ್ಯೆ ಕೆಲವೊಬ್ಬರು ಬೇಕಾಗ್ತದೆ ಅವರಿಗೆ ಕೊಡಿ. ಈಗ ಇದ್ರ ಬಗ್ಗೆ ನಾ ಏನ್ ಮಾಹಿತಿ ಮಾಡಿಕೊಟ್ಟೆ ಇದ್ರ ಬಗ್ಗೆ ಯಾವ್ದಾದ್ರು ಒಂದು ಅವರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈಗ ನನ್ನ ಫೋನ್ಗೆ ಅವರು ಕರೆ ಮಾಡಬಹುದು. ನನ್ನ ಫೋನ್ ಸಂಖ್ಯೆ 8665415943. ಈ ಸಂಖ್ಯೆಗೆ ಅವರು ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಈ ವಿಷಯವನ್ನ ನನಗೆ ರೈತರಿಗಾಗಿ ವ್ಯಕ್ತಪಡಿಸಕ್ಕೆ ಅನುಮತಿ ಕೊಟ್ಟಿದ್ದಕ್ಕಾಗಿ ತಮಗೆ ಬಹಳ ವಂದನೆಗಳು. ನಮಸ್ಕಾರ. ಇದುವರೆಗೆ ರೈತರ ಕೃಷಿ ಹೊರತಾದ ಚಟುವಟಿಕೆಗಳು ಈ ಕುರಿತು ಡಾಕ್ಟರ್ ಚನ್ನಬಸವಣ್ಣ ಎಎಸ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ಮುಂದೆ ತಿಪ್ಟೂರು ತಾಲೂಕು ಕೋಟೆ ನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ. ಜಗದಗಲ ಮುಗಿಲಗಲ ಮಿಗೆಯಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿ ತತ್ತ ನಿಮ್ಮ ಶ್ರೀ ಮಕುಟ, ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಿ ಕೂಡಲ ಸಂಗಮ ದೇವಾ ದೇವಾ. ಎಲೆ ಮಾನವ ಲಿಂಗ ಪೂಜೆಯ ಸತ್ಯ ಶಾಂತಿಯ ಸಾಧಕ ಲಿಂಗವ ಮಾನವ ಧರ್ಮದ ಬೋಧಕ ಲಿಂಗದ ಕೂದಲ ಸಂಗನ ಬೀಡು ಲಿಂಗವ ಕೂದಲ ಸಂಗನ ಬೀಡು ಎಲೆ ಮಾನವ ಲಿಂಗ ಪೂಜೆಯ ಮಾಡು ಎಲೆ ಮಾನವ ಲಿಂಗ ಪೂಜೆಯ ಮಾಡು ಮಾಡುತ್ತ ಕೂಡಲ ಸಂಗನ ಕೂಡೋ ಮಾಡುತ್ತ ಲಿಂಗವೇ ಮಾನವ ಧರ್ಮದ ಬೋಧಕ ಲಿಂಗವೇ ಕೂಡಲ ಸಂಗನ ಬೀಡು ಎಲೆ ಮಾನವ ಲಿಂಗ ಪೂಜೆಯ ಮಾಡು ಎಲೆ ಮಾನವ ಲಿಂಗ ಪೂಜೆಯ ಎಲೆ ಮಾನವ ಲಿಂಗ ಭಜಿಸು ಭಜಿಸು ಪಂಚಾಕ್ಷರಿಯ ನಿಜಗಳು ನುಡಿಯಿರಿ ಶಿವ ಸುದ್ದಿಯ ಭಜಿಸು ಭಜಿಸು ಪಂಚಾಕ್ಷರಿಯ ನಿಜಗಳು ನುಡಿಯಿರಿ ಶಿವ ಸುದ್ದಿಯ ಶಿವನ ನಾಮವನು ಶಿವನ ಮಣಿಯರ ಮೊಹಗೆ ಬಿದ್ದು ಪರಶಿವನನ್ನೇ ಮರೆತು ದಾರಿ ಮಣಿಯರ ಮೊಹಗೆ ಬಿದ್ದು